ಆಮೇಲೆ ಕ್ಯಾಪ್ಸಿಕಂ ಇದೆ, ದೊಣ್ಣೆ ಮೆಣಸಿನಕಾಯಿ. ಓ, ದೊಣ್ಣೆ ಮೆಣಸಿನಕಾಯಿ. ಅಂದ್ರೆ ಅದಕ್ಕೇನಾದ್ರೂ ಹಸಿರು ಮನೆ ಮಾಡ್ಕೊಂಡಿದೀರ? ಇಲ್ಲ, ನಾವು ನಾರು ಉಳ್ಬೇಕಾದ್ರೆ ಮೊದಲು ದನೆ ಮಂಚಿಂಗ್ ಮಾಡಿ, ಬೆಡ್ ಮಾಡಿ ಮಂಚಿಂಗ್ ಮಾಡಿ, ಆಮೇಲೆ ಸುತ್ತು ಮೇಲೆ ಎಲ್ಲ ಮೆಸ್ ಮಾಡ್ಬಿಡ್ತೀವಿ. ಮೆಸ್ ಮಾಡ್ಬಿಟ್ಟು ಆಮೇಲೆ ನಾರು ಒಳಗಡೆ ಎಲ್ಲ ಔಷಧಿ ಹೊಡೆದಿದ್ದಾದ್ಮೇಲೆ ನಾರು ನಾಟಿ ಮಾಡ್ತೀವಿ. ಅಂದ್ರೆ ಈಗ ಶೇಡ್ ನೆಟ್ ಅಂತಾರಲ್ಲ ಹಂಗ? ಆತರ ಮಾಡ್ಕೊಂಡಿದ್ವಿ. ತಿರುಗಿ ಅದ್ರಲ್ಲಿ ಒಂದ್ ಎರಡು ಬೆಳೆ ತೆಗಿತೀವಿ, ಎರಡೂರಿಂದ ಮೂರ್ ಬೆಳೆ ತೆಗಿತೀವಿ. ಮೀನಾಗಿದ್ರೆ ಮೂರ್ ಬೆಳೆ ತೆಗಿತೀವಿ, ಇಲ್ಲ ಅಂದ್ರೆ ತಿರುಗಿ ತೆಗೆದ್ಬಿಟ್ಟು ತಿರುಗಿ ಹೊಸ ಭೂಮಿನ ಬೇರೆ ಕಡೆ ಇನ್ನೊಂದ್ ಕಡೆ ಮಾಡಕ ಮೆಸ್ನೆಲ್ಲ ಬಿಚ್ಚಿಟ್ಟು ತಿರುಗಿ ಮೇಲೆ ಬೇರೆ ಕಡೆ ಮಾಡ. ಅಂದ್ರೆ ಈಗ ಕ್ಯಾಪ್ಸಿಕಮ್ ಬಹಳ ಜನಪ್ರಿಯ ಆಗಿದೆ, ಬಹಳ ಜನ ರೈತರು ಬೆಳೀತಾ ಇದಾರೆ. ಅದು ಬೆಳೆ ಚೆನ್ನಾಗ್ ಬರ್ಬೇಕು ಅಂದ್ರೆ ಯಾವ ರೀತಿ ಬೇಸಾಯ ಮಾಡ್ಬೇಕು ಅಂತೀರಿ? ಹಿಂದಿಂದೇನೆ ಬೆಳೆ ಮಾಡೋದ್ಕಿಂತ ಸ್ವಲ್ಪ ಗ್ಯಾಪ್ ಬಿಟ್ಟಿರ್ಬೇಕು, ಭೂಮಿನ ಸ್ವಲ್ಪ ಚೆನ್ನಾಗಿ ಅದ ಮಾಡಿ ಉಟ್ಟಿಟ್ಕೊಂಡಿರ್ಬೇಕು. ಕೊಟ್ಟಿಗೆ ಗೊಬ್ಬರನ ಜಾಸ್ತಿ ಯೂಸ್ ಮಾಡ್ಬೇಕಾಗ್ರಕ. ಅದು ಬಹಳ ಮುಖ್ಯ. ಬಹಳ ಮುಖ್ಯ ಅಂದ್ರೆ ಅದೇ ಬಹಳ ಮುಖ್ಯ ಅಂತ ನನ್ನ ಒಂದು ಅನುಭವ. ಜೊತೆಗೆ ಈಗ ಒಂದ್ ಬೆಳೆ ಆದ್ಮೇಲೆ ಗ್ಯಾಪ್ ಅಂತ ಹೇಳಿರಲ್ಲ, ಅವಾಗ ಯಾವ ಬೆಳೆ ಬೆಳಿತೀರ? ಏನು ಇದ ಕ್ಯಾಪ್ಸಿಕಮ್ ಒಂದ್ ಆರ್ ತಿಂಗಳಿಂದ ಎಂಟು ತಿಂಗಳ ನಾವ್ ಹೆಂಗಿ ಇಟ್ಕೊಂಡಿದ್ರೆ ಬೆಳೆ ಹಂಗ್ ಬರುತ್ತೆ. ವರ್ಷ ಬೇಕಾದ್ರು ಕಾಯಿ ಕೊಯ್ಯುತ್ತೆ. ಆಮೇಲೆ ಆ ಗಿಡನೆಲ್ಲ ತೆಗ್ದು ಬಿಡ್ತೀವಿ. ತೆಗೆದ್ಬಿಟ್ಟು ಮಂಚಿಂಗ್ ಅಲ್ಲಿ ಇನ್ನ ಸೌತೆಕಾಯಿ ಬೆಳಿಬಹುದು. ಆಮೇಲೆ ಇಲ್ಲ ಅಂದ್ರೆ ಅಕಸ್ಮಾತ್ ಚೆಂಡು ಬೆಳಿಬಹುದು. ಈ ತರದ ಏನಾದ್ರೂ ಈ ಎರಡು ಐಟಮ್ ಅದರಲ್ಲೇ ಬೆಳಿತೀವಿ. ಈಗ ನಮ್ದು ಭೂಮಿನಲ್ಲಿ ಕ್ಯಾಪ್ಸಿಕಮ್ ಇದೆ. ಈ ಭೂಮಿನಾಗ ಇದು ಫಸಲ್ ಆದ್ಮೇಲೆ ನಾವು ಅದೇ ಭೂಮಿಗೆ ತಿರುಗಿ ಬಳಸೋದಿಲ್ಲ ಕ್ಯಾಪ್ಸಿಕಮ್. ಇನ್ನೊಂದ್ ವರ್ಷ ಆ ರೀತಿ ಮಾಡ್ತೀರ? ಇದು ಮೆಸ್ ಎಲ್ಲ ಬೇರೆ ಕಡೆ ಇಟ್ಕೊಂಡಿರ್ತೀವಲ್ಲ, ಮನೇಲಿ ತಂದು ಹಾಕಿರ್ತೀವಿ. ತಿರುಗಿ ನಾವ್ ಎಲ್ಲಿ ಮಾಡ್ಬೇಕು, ಯಾವ ಕಡೆ ಆ ಜಮೀನ್ ಮಾಡ್ಬೇಕು, ಆ ಜಮೀನ್ಗೆ ಸ್ವಲ್ಪ ಗ್ಯಾಪ್ ಬಿಟ್ಟಿರ್ತೀವಿ. ಅಂದ್ರೆ ಒಂದು ಬೆಳೆ ಆದ್ಮೇಲೆ ಹಿಂದೆನೆ ಅದನ್ನ ಅದ ಮಾಡಿ ಉಳುವಂತ ಬೆಳೆ ಇರಲ್ಲ. ಅದನ್ನ ಕೆಲವು ದಿವಸ ಗ್ಯಾಪ್ ಬಿಟ್ಟು ಅದನ್ನ ಏನ್ ಮಾಡ್ತೀವಿ ಅಂದ್ರೆ ಚೆನ್ನಾಗಿ ಭೂಮಿ ಇದಾದ್ಮೇಲೆ ಅದಕ್ ಬೆಡ್ ಮಾಡಿಸಿ ತಿರ್ಗಿ ಕ್ಯಾಪ್ಸಿಕಮ್ ಮಾಡ್ತೀವಿ. ಈಗ ಬಜ್ಜಿ ಐತೆ ಒಂದ್ ನಾಲ್ಕು ಎಕರೆ, ಅದು ಡಬಲ್ ಕ್ರಾಪ್ ಬಂದಿರೋದು. ಅಂದ್ರೆ ಮೊದಲು ಟೊಮಾಟೋ ಮಾಡಿದ್ವಿ ಸೀಸನ್ಗೆ, ಆ ಟೊಮಾಟೋ ಆದ್ಮೇಲೆ ಗಿಡನೆಲ್ಲ ಖಾಲಿ ಆದ್ಮೇಲೆ ಅದೇ ಕಡ್ಡಿ ಅದೇ ಇಟ್ಕೊಂಡು ಬೀನ್ಸ್ ಇದು ಗಿಡ ಸಮೇತ ತೆಗೆದಾಕಿ ಬೇರೆ ಹೋಲ್ ಮಾಡಿ ಇದ್ರಕ ಅದ್ರಲ್ಲಿ ಸ್ವಲ್ಪ ಎಲ್ಲ ಉಳಿಗಳಲ್ಲೆಲ್ಲ ಕರ್ಲಿಸ್ಬಿಟ್ಟು ಮಾಮೂಲಿ ಈ ಮೂಟೆ ಗೊಬ್ಬರ ಬರ್ತದಲ್ಲ ಈ ಎರೆಹುಳು ಗೊಬ್ಬರ ಅದು ಎಲ್ಲ ಹಾಕಿ ಮಿಕ್ಸ್ ಮಾಡಿ ಬೀಸ ಬಿಟ್ಟು ನೀರ್ ಹಾಯಿಸ್ತೀವಿ. ಆ ನೀರ್ ಹಾಯಿಸಿ ಅದು ಅದು ಬೆರ್ದಿರೋಂತ ಜಾಗದಾಗ ನೀರ್ ಡ್ರಿಪ್ ಆಗಿ ನೀರ್ ತಣ್ಣು ಬಂದಾಗ ನಾರು ಉಳ್ತೀವಿ. ಎರಡನೇ ಕ್ರಾಪ್ ನಂಬರ್ ಒನ್ ಕ್ರಾಪ್ ಬಂದಿದೆ. ಇನ್ನು ಇವಾಗ ಒಂದ್ ಟೈಮ್ಗೆ ನಾಲ್ಗೆ ಒಂದೊಂದ್ ಟ್ರಿಪ್ ಗೆ 9-10 ಟನ್ ಸಿಗ್ತಾ ಇದೆ. ಅಂದ್ರೆ ಈ ಕ್ಲೈಮೇಟ್ ನಾಗ ಸ್ವಲ್ಪ ಔಷಧಿಗಳು ಹೊಡೆಯೋದಕ್ಕೆ ಗ್ಯಾಪ್ ಸಿಕ್ಕಿಲ್ಲ. ಈಗ ಗ್ಯಾಪ್ ಸಿಕ್ಕಿರೋದ್ರಿಂದ ಈಗಿನ್ನು ಚೆನ್ನಾಗಿ ಇಟ್ಕೊಂಡಿದ್ವಿ. ಈ ಕ್ಯಾಪ್ಸಿಕಮ್ ಅಂತ ಹೇಳಿರಲ್ಲ, ಖರ್ಚು ವೆಚ್ಚ ಕೋಲ್ಸಿದ್ರೆ ಹೆಂಗೆ ಅದು ಬೆಳೆ? ಸರ್, ಅದು ಖರ್ಚು ಜಾಸ್ತಿನೇ ಬರ್ತದ. ಆದ್ರೆ ನಮ್ಮ ಒಂದ್ ಇದ್ರಕ ಬೆಳೆ ಚೆನ್ನಾಗ್ ಬಂದ್ರೆ ಒಂದ್ 25-30 ರೂಪಾಯಿ ಮೇಲೆ ಹೋದ್ರೆ ಏನೋ ಒಂದಷ್ಟು ವರ್ಕೌಟ್ ಆಗ್ತದ. ಈ ಬಾರಿ ಕಾಸ್ಟ್ಲಿ ಮದ್ದುಗಳನ್ನೇ ತಕೊಂಬೇಕಾಗ್ತದ, ಅದ್ರಕ ಔಷಧಿಗಳು ಕಾಪು ಕಾಸ್ಟ್ಲಿನೇ ಇರ್ಬೇಕಾಗ್ತದ. ಅದ್ರಿಂದ ಅದು ಬಾರಿ ಕೇರ್ಫುಲ್ ಆಗಿ ನೋಡ್ಕೊಬೇಕು. ಅದನ್ನ ಬಿದ್ದ ಮೇಲೆ ತಿರುಗಿ ನಾವೇನು ಮಾಡಕ್ಕಾಗಲ್ಲ, ಸಿಂಪಡಿಸ್ಕೊಂತ ಇರ್ಬೇಕು. ಒಂದು ಎರಡನೇದೇನು ಅಂತಂದ್ರೆ ಕಡ್ಡಿಗೆ ತಂಗುಷ್ನಲ್ಲಿ ಸಸಿ ಒಂದಷ್ಟು ಆದ್ಮೇಲೆ ಅದನ್ನ ಕಟ್ಕೊಳ್ಳೋದು ಒಳ್ಳೇದು. ಅವ್ರೆಲ್ಲ ಅಂದ್ರೆ ಯಾರಿ ಬೆಳೆಸಿರೋದ್ರಿಂದ ಮುರಿದೋಗ್ತದ. ಆಮೇಲೆ ಇನ್ನೊಂದ್ ಸ್ಟೇಜ್ ಬಂದ್ಮೇಲೆ ಅಲ್ಲಿ ವೈರ್ ಎಳ್ದಿರ್ತೀವಿ, ಅದ್ರ ಕಟ್ತೀವಿ. ಸಸಿಗಳ ಟೈಪ್ ನಾಗ ಒಂದು ಎರಡ್ ಕಡೆನು ತಂಗುಶ್ ಎಳ್ದು ಅದಕ್ಕೊಂದೊಂದು ಉರಿ ಹಾಕ್ತಿವಿ. ಆತರ ಇದ್ ಮಾಡ್ಕೊಂಡು ಬೆಳೆಸ್ಕೊಂಡ್ ಬರ್ಬೇಕು. ಆದ್ರೆ ಖರ್ಚುನು ಅಷ್ಟೇ ಇರ್ತದ, ಜಾಸ್ತಿನೇ ಇರ್ತದ. ಒಂದೇ ಬಾರಿ ಹಾಕ್ಬೇಕು, ಮೆಸ್ಕು ಹಾಕ್ಬೇಕು, ಗೊಬ್ಬರ ಮುಂಚಿಕ್ಕು ಅದನ್ನ ಮಾಡಿಸ್ಬೇಕಾದ್ರೆ ಕಡ್ಡಿನೂ ಒಳ್ಳೆ ಕಡ್ಡಿ ಹಾಕ್ಸ್ಬೇಕು. ಎಲ್ಲ ಮಾಡಿರ್ತೀವಿ. ಅಂದ್ರೆ ಎಷ್ಟು ಬೆಲೆ ಸಿಕ್ಕರೆ ನಿಮ್ಗೆ ವರ್ಕೌಟ್ ಆಗುತ್ತೆ? ಅದೇ ಒಂದು 30 ರೂಪಾಯಿ ಬಿಟ್ಕೊಡ್ದಿರ ಕಾಯಿ ಸಿಕ್ಕಿದ್ರೆ, ಒಳ್ಳೆ ಕ್ರಾಪ್ ಬಂದ್ರೆ, ಬೆಳೆ ನಂಬರ್ ಒನ್ ಬೆಳೆ ಆದ್ರೆ ಏನು ನಮಗೂ ಒಂದಷ್ಟು ಕಾಸು ಸಿಕ್ಕುತ್ತೆ. ಅಂದ್ರೆ ಬೆಳೆ ಚೆನ್ನಾಗಿರ್ಬೇಕು. ವೈರಸ್ ಜಾಸ್ತಿ ಆಗಿ ವೈರಸ್ ಗಿಡಗಳಿಂದ ಅದನ್ನ ಗಿಡ ಇದಾಗ್ಬಿಟ್ಮೇಲೆ ಅದರಲ್ಲಿ ಲಾಭ ಏನ್ ಬರಲ್ಲ. ವೈರಸ್ ಅದ್ರ ಜಾಸ್ತಿ ಇರೋದು. ಆಲೂಗಡ್ಡೆ ಹಾಕೋದಕ್ಕೆ ತಯಾರಿ ಮಾಡ್ತಾ ಇದ್ದೀರಾ? 8-10 ಎಕರೆ ಆಲೂಗಡ್ಡೆ ಹಾಕಿ ನಾಟಿ ಆಗಿ ಸಾಲ್ ಮಾಡಿದ್ವಿ. ಒಂದು ತಿಂಗಳಕ್ಕ ಒಂದು ಬೆಳೆ, ಇನ್ನೊಂದ್ 4-5 ದಿವಸ ಆದ್ಮೇಲೆ ಒಂದ್ ತಿಂಗಳಾಗುತ್ತೆ. ಅಂದ್ರೆ ನವೆಂಬರ್ ತಿಂಗಳಲ್ಲಿ ಹಾಕಿದಿರಿ? ಹಾಕಿದಿರಿ. ಚೆನ್ನಾಗಿದೆ ಗಿಡ, ಚೆನ್ನಾಗಿದೆ. ನೀವು ಮೊನ್ನೆ 36,000 ಕೊಟ್ಟು ಸಾಲ್ ಮಾಡಿಸಿದೀನಿ, ಒಪ್ಪಂದ್ ಕೊಟ್ಟು. ಈಗ ಅದಕ್ಕ ಏನು ಈ ತರ ಮುಸಾಡ್ಕೊಂಡಿರೋದ್ರಿಂದ ಗೊಬ್ಬರ ಕೊಡಕ ಭಯ ಬೀಳ್ತಾ ಇದ್ವಿ. ಅಂಗಮಾರಿ ಜಾಸ್ತಿ ಬರುತ್ತೆ, ಅದರಿಂದ ಅಂಗಮಾರಿ ಈಗ ನಮ್ದಿರಲ್ಲಿ ಏನಿಲ್ಲ. ಒಂದ್ 4-5 ಕ್ರಾಪ್ ಮಾಡಿಬಿಟ್ಟಿದ್ವಿ, ಅದರಿಂದ ನಮ್ದೇನು ಕಂಟ್ರೋಲ್ ಆಗೈತೆ, ಏನು ಅದು ತೊಂದ್ರೆ ಏನಿಲ್ಲ, ಬೆಳೆ ಚೆನ್ನಾಗಿದೆ. ಯಾವ ತಳಿ ಹಾಕೊಂಡಿದ್ದೀರಾ ಸರ್? KF ಅಂತ ಜಲಂದ್ರ ಸೀಡ್ಸ್ ಅದನ್ನ ಹಾಕಿದಿವಿ. ಎಲ್ಲಿಂದ ತರ್ತಾರ ಬೀಜದ ಗಡ್ಡೆನ? ಕೋಲಾರದಲ್ಲಿ ಜಲಂದ್ರದಿಂದ ತರಿಸ್ತಾರೆ, ಈ ಕಡೆ ಅವರೇ ಕೊಡ್ತಾರೆ. ಚಿಕ್ಕಬಳ್ಳಾಪುರ್ಗ್ ಹೋಗ್ತಾ ಇದ್ವಿ, ಚಿಕ್ಕಬಳ್ಳಾಪುರ್ನಲ್ಲಿ ಅದು ಆಯ್ಕೆ ಇಲ್ಲ, ಅದು ಎಲ್ಲಾ ಗಡ್ಡೆನೂ ತರಿಸ್ತಾರೆ. ಅಲ್ಲಿ ಇಳುವರಿ ಸ್ವಲ್ಪ ಹೇಳಿದಂತ ಇಳುವರಿ ಬರುದಿಲ್ಲ. ಗಡ್ಡೆ ಸ್ವಲ್ಪ ಗುಂಡಕ್ಕಿರ್ಬೇಕು, ಶೇಪ್ ಚೆನ್ನಾಗಿರ್ಬೇಕು. ಬೇರೆ ತರ ಗಡ್ಡೆ ಬರ್ತವೆ, ಅವು ಸ್ವಲ್ಪ ಉದ್ದ ಬರ್ತವೆ, ತಣ್ಣುಗಳಲ್ಲಿ ಒಂಕು ಡೊಂಕು ಬರ್ತಾವ. ಆಮೇಲೆ ಮುಂದೆ ಕಣ್ಣಿರೋ ಕಡೆ ನೆರೆ ಬಿಡ್ತದ ದಪ್ಪ ಆದ್ರೆ, ಆಗ ಅದನ್ನ ಒಳ್ಳೆ ಬೆಲೆಗೆ ಮಾರಕ್ ಆಗಲ್ಲ. ಅದ್ ಹಿಂಗೆ ಅಂದ್ರೆ ಹಂಗೆ ನಾವ್ ಮಾರ್ಬೇಕಾಗ್ತದ. ಅಂದ್ರೆ ಫೆಬ್ರವರಿ ತಿಂಗಳಿಗೆ ಕೊಯ್ಲಿ ಬರುತ್ತಾ ಇದು? ಬರುತ್ತೆ ಸರ್, ಫೆಬ್ರವರಿ ಬರುತ್ತೆ. ಟೊಮೆಟೋ ಯಾವಾಗ ಹಾಕೊಳ್ತೀರ ಮುನಿರೆಡ್ಡಿ ಅವ್ರೆ? ಸರ್, ನಮ್ದು ಟೊಮೆಟೋ 7ನೇ ತಿಂಗಳಿಗೆ ಬರೋಂಗೆ ಮಾಡ್ಕೊಂಡ್ ಬರ್ತಾ ಇದ್ವಿ. ಈ ಹಿಂದೆ ಎಲ್ಲ ಅದೇ ತರ ಮಾಡ್ತಾ ಇದ್ವಿ. ಈಗೇನಿಲ್ಲ ಸರ್, ಈಗಲೂ ಕಾಯಿ ಹೋಗ್ತಾ ಇತ್ತು. ಈಗ ಒಂದು 3 ಎಕರೆ ಇದುವರೆಗೂ ಕಟಿಂಗ್ ಆಗಿದೆ. ಈಗ ನಾಟಿ ಮಾಡಿರೋದು ಒಂದ್ 2-2.5 ಎಕರೆ ನಾಟಿನು ಮಾಡಿದ್ವಿ. ಹಂಗೆ ನಾವು ಆ ಸೀಸನ್ ನಲ್ಲಿ 7ನೇ ತಿಂಗಳಿಗೆ ಫಸಲ್ ಬರುವಂತ ಸೀಸನ್ ನಲ್ಲಿ ಒಂದು 5-5 ಎಕರೆ 3-4 ಬ್ಯಾಚ್ ಮಾಡ್ಕೊಂತೀವಿ. ಅಂದ್ರೆ ಒಂದು 15-30 ತಿಂಗಳ ಗ್ಯಾಪ್ ಬಿಡೋಂಗೆ, ಕಾಯಿ 2 ಟ್ರಿಪ್ ಹೋದ್ರೆ ಅದ್ ಶಾಂಪಲ್ ಆಗ್ಬೇಕು. ಈ ತರ ಒಂದು 20 ಎಕರೆ ಮಾಡ್ಕೊಂತೀವಿ, ಒಂದು 5-5 ಎಕರೆ ಅಲ್ಲಿ 4 ಬ್ಯಾಚ್ ಮಾಡ್ಕೊಂತೀವಿ. ಅಂದ್ರೆ ಈಗ ನಾವು ಇತ್ತ 2 ಟ್ರಿಪ್ ಕಾಯಿ ಕಿತ್ತಿದ್ವಿ ಅಂದ್ರೆ ಇನ್ನೊಂದು ಶಾಂಪಲ್ ಆಗ್ತದ. ಈ ತರ ಒಂದ್ 20 ಎಕರೆ ಮಾಡ್ತೀವಿ ಸರ್. ಅಂದ್ರೆ ಈ ಟೊಮೆಟೋಗೂ ಕೂಡ ಈ ಪ್ಲಾಸ್ಟಿಕ್ ಹಾಳೆ ಹಾಕಿ ಅರಿಚಿನಿ ಮಾಡ್ತೀರಾ? ಅದು ಇವಾಗ ಈ ಒಂದು ವಾತಾವರಣಕ್ಕೆ ಏನ್ ಅವಶ್ಯಕತೆ ಏನಿಲ್ಲ. ಇದುವರೆಗೂ ನಮ್ ಕೋಲಾರ ಜಿಲ್ಲೆ ಜಾಸ್ತಿ ಬರಡು ಭೂಮಿ ಆಗಿತ್ತು, ವೀಟ್ ಅಲಾಟ್ಮೆಂಟ್ ಆಗ್ತಾ ಇರ್ಲಿಲ್ಲ, ಅದ್ರಿಂದ ನಾರು ಅನ್ಸಕ್ ಆಗ್ತಾ ಇರ್ಲಿಲ್ಲ. ಅದ್ರಿಂದ ಇದುವರೆಗೂ ಮಂಚಿಂಗ್ನಾಗೆ ಬಂದಿದ್ವಿ. ಇದು ಈಗ ಇಲ್ಲಿಂದ ಆಚೆಗೆ ಏನ್ ಮಂಚಿಂಗ್ ಅಂತ ಹೇಳೋ ಅಂತ ಒಳ್ಳೆತನ ಏನು ಇಲ್ಲ. ಯಾಕ ಒಳ್ಳೆತನ ಇಲ್ಲ ಅಂದ್ರೆ ಅದ್ರ ಕೆಳಗಡೆ ಪೇಪರ್ ಕೆಳಗಡೆ ಒಳ್ಳೆ ಸ್ನೇಕ್ ಇಲ್ಲ ಅಂತ ಹುಳುಗಳು ಸೇರ್ಕೊಂಡ್ಬಿಡ್ತಾವ. ಏನ್ ಮಾಡ್ತಾವ ಅಂತಂದ್ರೆ ಸ್ವಲ್ಪ ನಾರಾದ್ಮೇಲೆ ಅದ್ರ ಬೇರು ಹೊಡೆಯೋದು, ಸೊಕ್ಕನು ಹೊಡೆಯೋದು ಮಾಡ್ತಾ ಇರ್ತಾವ. ಅಂದ್ರೆ ಈ ಬಸವನುಳು ಅಂತಾರಲ್ಲ, ಬಸವನುಳು ಅವು ಸೇರ್ಕೊಂಡ್ಬಿಡ್ತಾವ. ಅದಕ್ಕೆ ಔಷಧಿ ಬರ್ತದ, ಅದನ್ನ ಅಲ್ಲಿ ಅಲ್ಲೇ ಪೀಸ್ ಮಾಡಿ ಹಾಕ್ತಿವಿ. ಕೆಲವು ತಿನ್ನೋದಿಲ್ಲ, ಆದ್ರಿಂದ ಇನ್ನು ಈ ಕೋಲ್ಡ್ ಟೈಮ್ ನಲ್ಲಿ ಏನು ಮಂಚಿಂಗ್ ಏನ್ ಬೇಕಾಗಲ್ಲ ಸರ್. ಭೂಮಿನ ತಣುವೆ ಇಲ್ದಿದ್ದಕ್ಕ ನಾವ್ ಇನ್ನೂವರೆಗೂ ಮಂಚಿಂಗ್ ಮಾಡಿದ್ವಿ. ಈಗ ಕ್ಯಾರೆಟ್ ನ ಕೊಯ್ಲು ಮಾಡ್ತಾ ಇದ್ದೀರಿ? ಮಾಡ್ತಾ ಇದೀವಿ ಸರ್. ಮತ್ತೆ ಸೌತೆಕಾಯಿ, ಸೋರೆಕಾಯಿ, ಪಡವಲ್ಕಾಯಿ ಒಂದು ಬೆಳ್ಕೊಳ್ತೀರಾ? ಸೌತೆಕಾಯಿನು ಈಗ್ಲೂ ಮಾಡಿದ್ವಿ, ಒಂದ್ 2.5 ಎಕರೆ ಸೌತೆಕಾಯಿ ಹಾಕಿದ್ವಿ. ಎಲ್ಲಾ ಪಿಂದಿ ಸ್ಟಾರ್ಟ್ ಆಗಿತ್ತು. ಈ ಬಾರಿ ಜಾಸ್ತಿ ಯಥೇಚ್ಛವಾದ ಮಳೆ ಆಗಿದ್ರಿಂದ ಕೋಡಿ ಜಾಸ್ತಿ ಹರಿದ್ಬಿಟ್ಟು ತೋಟದಲ್ಲಿ ನೀರ್ ನಿಲ್ತು, ಅದು ಹೆಚ್ಚು ಕಮ್ಮಿ ಆಗಿದೆ ಸರ್. ಶುಂಠಿ ಸರ್, ನಮ್ ಮನೆಗೆ ಅಂತ ನಾವು ಒಂದು 2-3 ಪೇಡೆ ಇಟ್ಕೊಂತೀವಿ. ಶುಂಠಿ, ಅರಿಶಿನ, ಅರಿಶಿನ ಈಗ್ಲೂ ಇದೆ, ಈಗ್ಲೂ ಇಟ್ಕೊಂಡಿದ್ವಿ. ಒಂದ್ 2 ಬೇಡೆ ಅರಿಶಿನ ಇಟ್ಕೊಂಡಿದ್ವಿ, 2 ಬೇಡೆ ಶುಂಠಿ ಇಟ್ಕೊಂಡಿದ್ವಿ. ಈಗಲೇ ತೋಟದಲ್ಲಿ ಒಂದು 10 ಬಳ್ಳಿ ಮೆಣಸು ಉಳಿದ್ವಿ. ಮೆಣಸನ್ನು ಹಾಕೊಂಡಿದ್ರೆ ಅದು ಈ ಕ್ರಾಪ್ ಬಂದಿದೆ. ಇದುವರೆಗೂ ಕ್ರಾಪ್ ಅಲ್ಲ, ಹಂಗೆ ಹಿಂಗೆ ಬರ್ತಾ ಇತ್ತು. ಈಗ ಬಳ್ಳಿನಾಗ ಎಷ್ಟು ಗೊನೆ ಐತೆ ಅಂತಂದ್ರೆ ಒಂದು ಈ 4-5 ಕೆಜಿ ಇದಾಗುವಂತ ಕಾಯಿ ಅಷ್ಟು ಬಿಟ್ಟಿದೆ. ಅಂದ್ರೆ ಸುಮಾರು ಒಂದು 25 ಅಡಿ ಮೇಲೆ ಮರ ತರಿಸಿದ್ವಿ. ಅಂದ್ರೆ ವೀಳ್ಯದಲ್ಲಿ ತೋಟದಲ್ಲಿ ಇರೋ ಮರಗಳಿಗೆ ಹಬ್ಸಿದಿರಾ? ಅವು ಸೇಮ್ ಅದೇ ತರನೇ ಅಮ್ ಕಟ್ಕೊಂಡು ಅದೇ ಮರಗೆ ಅಂಟಿಸಿದ್ವಿ. ಧರ್ಮಸ್ಥಳ ಕಡೆ ಹೋಗಿದ್ದಾಗ ಅಲ್ಲಿ ತಕೊಂಬಂದಿದ್ವಿ, ಅವನ್ನ ಹಾಕಿದ್ವಿ, ಒಳ್ಳೆಯ ಕ್ರಾಪ್ ಬಂದಿದೆ ಸರ್. ಈಗ ವೀಳ್ಯದಲ್ಲಿ ಯಾವ ತಳಿ ಹಾಕೊಂಡಿದ್ದೀರಾ ಸರ್? ಮಾಮೂಲಿ ಹಾಕಿ ಹಿರಿಯರಿಟ್ಕಿದ್ದಂತ ನಾಟಿ ತಳಿನೇ ಹಾಕಿದ್ವಿ. ಲೋಕಲ್ ತಳಿ? ಲೋಕಲ್ ತಳಿ. ಅದು ಎಷ್ಟು ವರ್ಷದ ತೋಟ ಸರ್? ಇದು ನಮ್ಮ ತಾತನು ನಮ್ ತಂದೆ ಇದ್ದಿದ್ 40 ವರ್ಷದಿತ್ತು, ವರ್ಷದಲ್ಲಿ ಹೋಗ್ಬಿಡ್ತು. ಆಮೇಲೆ ನಾವು ಅದನ್ನ ಈ ತರ ಹೆಚ್ಚು ಕಮ್ಮಿ ಆಗ್ತದ ಅಂತ ಗೊತ್ತಾಗಿ ನಾವು ಒಂದ್ 10-15 ವರ್ಷ ಆಗೈತೆ ಹಾಕೊಂಡಿದೀವಿ. ಒಂದ್ರನ್ನ 500 ಗುಳಿ ಐತೆ. ಚೆನ್ನಾಗೈತೆ ತೋಟ, ಡೈಲಿ ಕಟಿಂಗ್ ಮಾಡ್ತೀವಿ. ತೋಟನು ನಂಬರ್ ಒನ್ ತೋಟ ಆಗಿದೆ. ಏನ್ ಸಮಸ್ಯೆಗಳಿಲ್ಲ, ರೋಗ ಇಂತದ್ದು ಏನು ಸರ್? ಅದಕ್ಕೆ ಔಷಧಿ ಗಿಷಧಿ ಏನು ಹೊಡೆಯಲ್ಲ. ಮಾಮೂಲಿ ಮೂಟೆ ಗೊಬ್ಬರ ಇದು ಏನು ಅದನ್ನು ಬಳಸೋದೇ ಇಲ್ಲ. ಬರೀ ಕೊಟ್ಟಿಗೆ ಗೊಬ್ಬರನ ಕುರಿ ಮತ್ತು ಮೇಕೆ ಗೊಬ್ಬರ ತತ್ತಿವಿ, ಅಲ್ಲಿ ಒಂದ್ ಕಡೆ ಹೊಡಿತೀವಿ, ಅದ್ರ ಕೆಂಪು ಹಣ್ಣು ಒಂದು 4-5 ಲೋಡ್ ಹೊಡಿತೀವಿ. ಎಲ್ಲ ಮಿಕ್ಸ್ ಮಾಡಿ ಪೈಪ್ ನಲ್ಲಿ ನೀರ್ ಹಾಯಿಸ್ಬಿಟ್ಟು ಅದ್ರ ಮೇಲೆ ಚೆನ್ನಾಗಿ ನೀರ್ ಸ್ಟ್ಯಾಂಪ್ ಮಾಡ್ಬಿಟ್ಟು ಇಟ್ ಬಿಡ್ತೀವಿ. ಆಮೇಲೆ ಒಂದ್ ತಿಂಗಳ ಒಂದೂವರೆ ತಿಂಗಳ ಹಂಗೆ ಮಾಡ್ಕೊಂಡಿರ್ತದೆ. ಯಾವ ಟೈಮ್ ನಾಗ್ ಕೊಡ್ಬೇಕು ಅಂದ್ರೆ ಯಥೇಚ್ಛವಾಗಿ ಏನಾದ್ರು ಮಳೆ ಬರೋ ಟೈಮ್ನಾಗ ನಾವು ಅದು ತಕೊಂಡೋಗಿ ಹಾಕಿದಾಗ ನೀರ್ ಹಿಡ್ಕೊಳ್ತದೆ, ತೇವ ಜಾಸ್ತಿ ಆಗ್ತದೆ. ನೋಡ್ಕೊಂಡು ಮಳೆ ಏನಾದ್ರು ಸ್ವಲ್ಪ ಇಂದಿನೇಟ್ ಇದ್ದಾಗ ಎಲೆ ಏನಾದ್ರು ಸ್ವಲ್ಪ ಸಣ್ಣ ಸೈಜ್ ಬರೋ ಟೈಪ್ ಗೊತ್ತಾದಾಗ ನಾವೇನ್ ಮಾಡ್ಬಿಡ್ತೀವಿ, ಅದನ್ನೆಲ್ಲ ಕೈ ಕೆಲಸ ಮಾಡ್ಬೇಕು. ಅದೇನು ಟ್ಯಾಕ್ಟರ್ನಾಗ ಮಾಡಕ್ಕಾಗಲ್ಲ, ಏನು ಮಾಡಕ್ಕಲ್ಲ ಅಲ್ಲ. ಇನ್ನೊಂದು ಈ ವಿಳೆದೆಲೆನಲ್ಲಿ ಬಳ್ಳಿ ಇಳಿಸೋದು ಅಂತ ಮಾಡ್ತಾರಲ್ಲ, ಯಾವಾಗ ಮಾಡ್ತೀರ ನೀವು? ಅದು ಇನ್ನೊಂದು ತಿಂಗಳ ಬಿಟ್ಟು ಮಾಡ್ತೀವಿ ಸರ್. ಅತ್ತೆ ಮಳೆ ಅಂತೀವಲ್ಲ, ಅಂದ್ರೆ ಜನವರಿ ತಿಂಗಳಲ್ಲಿ ಮಾಡ್ಬೇಕಾಗತ್ತ? ಆ ಟೈಮ್ ನಲ್ಲಿ ಮಾಡ್ತೀವಿ. ಏನು ಅನುಕೂಲ ಅದ್ ಮಾಡೋದ್ರಿಂದ ಸರ್? ಅದೇ ಅಂಬೆ ಇರುತ್ತೆ, ಅದೇ ತಾಯಿ ಅಂಬೆ ಇರುತ್ತೆ. ಅದು ಕ್ರಾಪ್ ಯಾವುದೇ ಕಾರಣಕ್ಕೂ ಕಡಿಮೆ ಆಗಲ್ಲ. ಈಗ ಅದನ್ನ ಯಾವಾಗ ನಾವು ಸುತ್ತ ಮಾಡ್ತೀವೋ ಒಂದೇ ಸಮನೆ ಕೊಯ್ತಾನೆ ಇರ್ತೀವಿ ಎಲ್ಲ. ಹೌದೌದೌದೌದು. ಈಗ ಹೊಸದ್ ಮಾಡ್ತೀವಿ. ಹೊಸದ್ ಮಾಡಿದಾಗ ಅದನ್ನ ತೆಗೆದ್ಬಿಟ್ಟು ತಿರುಗಿ ಹೊಸದ್ ಮಾಡೋದು ಅಂತಂದ್ರೆ ಕೆಲವು ದಿವಸ ಎಲೆ ಸಿಕ್ಕೋದ್ ಬಾಧೆ ಆಗ್ತದೆ. ಇದೇನು ಇಲ್ಲ, ಸ್ವತಃ ನಿತ್ಯವು ನೀನ್ ಯಾವತ್ತಾದ್ರು ಯಾವತ್ತು ಎಲೆ ಇರೋಂಗೆ ಇಲ್ಲ ಅನ್ನೋಂಗೆ ಇಲ್ಲ. ಅಂದ್ರೆ ಬುಡದಲ್ಲೇ ಸಿಂಬೆ ಸುತ್ತಿ ಅಲ್ಲೇ ಮಣ್ಣಿಗೆ ಮೇಲೆ ಗೊಬ್ಬರ ಗಿಬ್ಬರ ಎಲ್ಲ ಹಾಕಿ ಇದೇ ಹೇಳಿದ್ನಲ್ಲ, ಈಗ ಗೊಬ್ಬರ ಎಲ್ಲ ಈ ತರ ಮಾಡಿ ಇಟ್ಕೊಂಡಿರ್ತೀವಿ. ಮುಂದಕ್ಕೆ ಒಂದ್ ವರ್ಷ ಈ ಕಡೆ ಇಳಿಸ್ತೀವಿ, ಒಂದ್ ವರ್ಷ ಆ ಕಡೆ ಹೋಗ್ತದ. ಆ ತರ ಮಾಡ್ಕೊಂತೀವಿ. ಅದು ತಿರುಗಿ ಗೊಬ್ಬರ ಆ ಮಟ್ಟಕ್ಕೆ ಏನು ಕಾಣಿಸ್ದಿರ, ತಿರುಗಿ ಸ್ವಲ್ಪ ಅದ್ರ ಪದ್ರಲ್ಲೇನೆ ಈಗ ತಿರುಗಿ ಗುಳಿ ಅಷ್ಟು ಇಳಿಸೋಷ್ಟು ತೋಡ್ಕೊಳ್ಳೋಷ್ಟು ಮಣ್ಣು ಅದ್ರ ಮೇಲೆ ಗೊಬ್ಬರ ಮಣ್ಣು ಬಿದ್ದಿರ್ತದೆ. ಮೂರ್ನಾಲ್ಕು ಹಾಕಿರ್ತೀವಿ. ಈರುಳ್ಳಿನ ಯಾವಾಗ ಹಾಕೊಳ್ತೀರ? ಮಂಚಿಂಗ್ ಮೇಲೆ 2 ವರ್ಷದಿಂದ ಮಾಡ್ಕೊಂತ ಇದೆ. ಮಂಚಿಂಗ್ ಬೆಡ್ ಮೇಲೆ 4-5 ಸೋಲಿ ನಾವೇ ಹೋಲ್ ಮಾಡಿ ಇಟ್ಕೊಂಬಿಟ್ಟು ಉಳ್ತಾ ಇದ್ದಿದ್ದು. ಬಾರಿ ತುಂಬಾ ಇಳುವರಿ ಬಂದ್ಬಿಡ್ತು ನಮ್ಗೆ, ಮೀರಿದಷ್ಟು ಇಳುವರಿ 4-5 ಟ್ಯಾಕ್ಟರಿ ಆಯ್ತು 5-6 ಬೆಡ್ಗೆ. ಕೇಳಿದ್ರಕ ಒಂದು 35 ರೂಪಾಯಿ ರೇಟ್ ಮಾಡಿ 3 ಕ್ವಿಂಟಾಲ್ ಕೊಟ್ಟೆ ಸರ್. ಈಗ 1 ಕ್ವಿಂಟಾಲ್ ಅಷ್ಟು ಮನೆಯಲ್ಲಿ ಮಾರುವಂತವ್ರೇ ಇದೆ. ನಾವು ಬಳಕೆ ಮಾಡೋದ್ರಕ ಅದನ್ನ ಸೊಪ್ಪೆಲ್ಲ ಹಿಡಿದು ಕಟ್ಟಂಗ್ ಕಟ್ಬಿಟ್ಟು ಮೇಲೆ ಬಿಟ್ಟು ಅದ್ರ ಮೇಲೆ ಇಟ್ಕೊಂತೀವಿ. ಎಷ್ಟು ಬೇಕಷ್ಟು ಅದನ್ನ ಕಟ್ಟು ಯಾವಾಗ ಬೇಕೋ ಕಟ್ ತಕೊಂಡು ತಕೊಂತೀವಿ. 6 ವರ್ಷಗೆ ಇರ್ತದ. ಮತ್ತೆ ಈ ಹೂಕೋಸು ಗಡ್ಡೆಕೋಸು ಯಾವಾಗ ಹಾಕೊಳ್ತೀರಾ ಸರ್? ಈಗ ಆಲೂಗಡ್ಡೆಕ್ಕಿಂತ ಮೊದ್ಲು 8 ಎಕರೆನು ಹೂಕೋಸೆ ಇತ್ತು, ಅದೆಲ್ಲ ಕಟಿಂಗ್ ಆಯ್ತು. ಆಮೇಲೆ ಭೂಮಿನ ರೆಡಿ ಮಾಡಿ ಆಲೂಗಡ್ಡೆ ಹೊಡೆದು ಉಳಿತು. ಅಲ್ಲ, ಹೂಕೋಸ್ನಲ್ಲಿ ಹುಳುಗಳು ಜಾಸ್ತಿ ಬರ್ತವೆ ಅಂತಾರಲ್ಲ, ಏನ್ ಮಾಡ್ತೀರಾ ಅದಕ್ಕೆ? ನಾವು ಇವತ್ತು ಹಳೆ ಪಪ್ಪಿನೇ ನಾವು ರೂಢಿ ಮಾಡ್ಕೊಂಡು ಹಳೆ ಪಪ್ಪಿನೇ ಮಾಡ್ತೀವಿ ಅಂತಂದೇಳಿ ಹೋದ್ರೆ ಯಾವ್ದೇ ಒಬ್ಬ ರೈತನು ಉದ್ದಾರಕ್ಕೆ ಆಗೋದು ಬಾಧೆ ಆಗ್ತದ. ಈ ಬಾರಿ ಒಂದ್ 2 ವರ್ಷದಿಂದ ಈಚೆಗೆ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಮಾಮೂಲಿ ಟ್ರಾಕ್ಟರ್ ನಲ್ಲಿ ಎಲ್ಲಾ ಉತ್ತಿದ್ದಾದ್ಮೇಲೆ ಗೊಬ್ಬರ ಗಿಬ್ಬರ ಎಲ್ಲಾ ಕೊಟ್ಟಿದ್ದಾದ್ಮೇಲೆ ಬೆಡ್ ಮಾಡ್ತೀವಿ. ಬೆಡ್ ಮಾಡಿಬಿಟ್ಟು ಬೆಡ್ ಮೇಲೆ ಉಳ್ತೀವಿ, ಒಳ್ಳೆ ಇಳುವರಿ ಬರ್ತದ. ನಾವು ಆ ಕಡೆ ಈ ಕಡೆ ಓಡಾಡ್ಬೇಕಾದ್ರೆ ಔಷಧಿ ಹೊಡಿಬೇಕಾದ್ರೆ ಹೂ ಕಟಿಂಗ್ ಬಂದಾಗ ಹೂ ಕಟಿಂಗ್ ಮಾಡ್ಬೇಕಾದ್ರೆ ಬೇರೆ ಎಲೆಗಳು ಹೂಗಳಿಗೆ ಏನು ತೊಂದ್ರೆ ಇಲ್ದಿರೋ ಅಷ್ಟೇ ಔಷಧಿ ಸಿಂಪಡಿಸೋತಾನಿಂದನು ಏನು ತೊಂದ್ರೆ ಇಲ್ದಿರ ಇರ್ತದ. ಇಳುವರಿ ಚೆನ್ನಾಗ್ ಬರ್ತದ ಅಂದ್ರೆ ನಾವು ಸಾಲ್ನಲ್ಲಿ ಮಾಮೂಲಿ ಸಾಲ್ನಲ್ಲಿ ಹೊಡೆದು ಉಳಿದಂತವ್ದು ಒಂದು ಎಕರೆಗೆ ಹೆಂಗಿಲ್ಲ ಅಂತಂದ್ರು ಒಂದು 10 ಕ್ರೇಟ್ ನಾರ್ನ ವೇಸ್ಟ್ ಆಗ್ತದ. ಯಾಕಂತ ಅಂತಂದ್ರೆ ಚೀಲಕ್ಕೂ ಅಲ್ಲಿ ಅವರೇ ಹಾಕೊಂಡ್ಬಿಡ್ತಾರ, ನಾವು ಓಡಾಡೋ ಹೊತ್ತಿನಾಗ ನಾಲ್ಕು ರೆಕ್ಕೆ ಹೋದ್ರೆ ಹೂ ಸರಿಯಾಗಿ ಬರಲ್ಲ. ಇದು ಬೆಡ್ ಮೇಲೆ ಇರ್ತದೆ, ನಾವು ಸೋಲಲ್ಲಿ ಓಡಾಡ್ತೀವಿ, ಗ್ಯಾಪ್ ಇರ್ತದ. ನಾವು ಉಳಿದ ಎಷ್ಟು ನಾರು ಉಳಿರ್ತೀವೋ ಅದ್ರಲ್ಲಿ ಒಂದು ವೇಸ್ಟ್ ಇಲ್ದರೆ ಬರ್ತದೆ. ಮತ್ತೆ ಗಡ್ಡೆಕೋಸ ಯಾವಾಗ ಹಾಕೊಳ್ತೀರಾ ಸರ್? ಗಡ್ಡೆಕೋಸು ಮಾಮೂಲಿ ದೀಪಾವಳಿ ಸೀಸನ್ ಕಟಿಂಗ್ ಬರ್ಬೇಕು ಅನ್ಬಿಟ್ಟು ಇಟ್ಟಿರ್ತೀವಿ. ಮೊನ್ನೆ 4 ಎಕರೆ ಇತ್ತು, ಮೊನ್ನೆ ಈ ದೀಪಾವಳಿಗೆ 78,000 ಹಂಗೆ ಟನ್ನು ಕೊಟ್ಬಿಟ್ವಿ ನೋಡು. 78,000 ಹಣ್ಣಿನ ಮರಗಳನ್ನು ಹಾಕೊಂಡಿದ್ರಲ್ವಾ ಕುದುರೆಡ್ಡಿ ಅವರೇ? ಸರ್ ಹಾಕಿದ್ವಿ, ಏನೋ ಮನೆ ದೊಡ್ಡದು ಇರ್ಲಿ ಅಂತ. ಆದ್ರೆ ನನ್ಗೇನು ಒಂಥರ ಇಂಟ್ರೆಸ್ಟ್ ಅವುಗಳ ಮೇಲೆ ಹಾಕಿದ್ವಿ. ಸಪೋಟ ಹಾಕಿದ್ವಿ, ದಾಳಿಂಬ್ರಿಕಾಯಿ ಹಾಕಿದ್ವಿ, ನಿಂಬೆ ಹಣ್ಣು ಒಂದ್ 20 ಗಿಡ ಇಟ್ಟಿದ್ವಿ. ಈಗ ಮತ್ತೆ ನೀವು ಈ ಹಸುಗಳನ್ನು ಕೂಡ ಇಟ್ಕೊಂಡಿದ್ದೀರಾ? ಹೌದು ಸರ್, ಒಂದ್ 10 ಹಸು ಇದೆ, 7-8 ಕರು ಇದೆ, ಮೂರ ಒಂದ್ 4 ಎಮ್ಮೆ ಇದೆ. ಇಟ್ಕೊಂಡಿದ್ದೀವಿ ಸರ್. ಮತ್ತೆ ಕುರಿ ಮೇಕೆಗಳು ಇದಾವ? ಕುರಿ 300 ಇಟ್ಟಿದೀನಿ, ಒಂದ್ 15 ಕುರಿ ಇದೆ, ಜಮುನಾಪುರಿ ಮೇಕೆ ಇದೆ, ಒಂದ್ 8 ಮೇಕೆ 6 ಮರಿ ಇದೆ. ಇವಕ್ಕೆಲ್ಲ ಮೇವಿಗೆಲ್ಲ ಏನ್ ಮಾಡ್ಕೊಂಡಿದೀರಾ ಸರ್? ಇಡೀ ನಮ್ಮ ಜಮೀನ್ ಎಷ್ಟಿದೆಯೋ, ನಾವ್ ಮಾಡ್ತಾ ಇರೋಂತ 40-50 ಎಕರೆ ಜಮೀನ್ ಎಷ್ಟಿದೆಯೋ, ಬದು ಎಲ್ಲಿರುತ್ತೋ ಬದುಗಳ ಮಾತ್ರ ಸೀಮೆ ಹುಲ್ಲು ಉಳಿದೀನಿ, ಫಾರಂ ಹುಲ್ಲು ಸುಮಾರು. ಅದೇ ನನ್ ಅಂದಾಜಕ ಒಂದು ಕಟಿಂಗ್ ಕ ಹೆಂಗಿಲ್ಲ ಅಂದ್ರೆ ಒಂದು 10-15-20 ಲೋಡ್ ಆಗ್ತದ ಟ್ರ್ಯಾಕ್ಟರ್ ಲೋಡ್. ಬದುಗ್ಲಾಗ ಉಳ್ಕೊಂಡಿದ್ವಿ. ಸಪರೇಟ್ ಮೇಲೆ ಒಂದು ಮನೆ ಹತ್ರ ಒಂದ್ ಸೂರ್ ಇಟ್ಕೊಂಡಿದ್ವಿ ಅಷ್ಟೇ, ಸಿಮ್ಲು ಸಿಮ್ಲ ಬದುಗ್ಲಾಗ ಬರುವಂತವೇ. ಮೇವಿನ ಮರಗಳನ್ನು ಹಾಕೊಂಡಿದ್ದೀರಾ? ಆಮೇಲೆ ಬೇವಿನ ಸಸಿಗಳು ಒಂದು 50-60 ನಾಟಿ ಬೇವಿನ ಸಸಿಗಳು, ಪ್ಲಸ್ ಈಗ ಬಂದಿರೋ ಸೀಡ್ಲೆಸ್ ಒಂದು 15-20 ಸಸಿ, ಎಲ್ಲ ಒಂದು 30-40-50 ಮರ ಇದೆ. ಎಲೆ ತೋಟದಲ್ಲಿ 500 ಗುಳಿಗೆ ಅಂದ್ರೆ ಒಂದ್ 2,000 ಗಿಡ ಇರ್ತದ. ಬೂರ್ಗ್ ಗಿಡ ಅಂತಾರಲ್ಲ ಸರ್, ಅದ್ರನ್ನೇನೋ ಅಂತಾರಲ್ಲ ಬೂರ್ಗ್ ಮರ ಅಂತ ನಾವ್ ಅಂತೀವಿ. ಅದಕ್ಕ 9 ಇವೆ, ಅದ್ರಲ್ಲಿ ಬೇಜಾನ್ ಸೊಪ್ಪ ಬರ್ತಾ ಅಲ್ವಾಣ. ಅದು ಮರ ಯಾವ್ದೇ ಕಾರಣಕ್ಕೂ 1 ಇಯರ್ ಬಂದಿದೆಲ್ಲ ಸೀಮನಾಯ್ಕನ ಸೊಪ್ಪು ಅಂತೀವಲ್ಲ, ಈ ಮೊದಲು ಆ ಮರ ಕಸ್ತಾ ಇದ್ವಿ, ಅದಕ್ಕೆ ಬರೀ ಸೀಡೆ ಬೀಳ್ತಾ ಇತ್ತು. ಆ ಸೀಡೆ ಬಿದ್ದು ಆ ಸೀಡೆನಿಂದ ಬಿದ್ದಂತ ಕರ್ದುವಲ್ಲ ಎಲೆ ಬಿದ್ದು ಕಪ್ಪುಗ ಕಲ್ಲಾಡ್ತಿರ್ತಾ ಇತ್ತು. ಈಗ ಅದನ್ನ ಏನಿದ್ರು ಸೈಡ್ ಗಳಾಗೆಲ್ಲಾದ್ರೂ ಹಾಕಂತೀವಿ, ಈಗ ಅದನ್ನ ಹಾಕಲ್ಲ. ಅದರಲ್ಲಿ ಇದರಲ್ಲಿ ಏನು ಸೀಡ್ ಗಿಡ ಬೀಳಲ್ಲ, ಒಳ್ಳೆ ಸೊಪ್ಪು ಬರ್ತದ, ಅದನ್ನ ನಾವು ಕಟಾವ್ ಮಾಡ್ಕೊಂಡ್ ಹಾಕ್ತಿವಿ. ರಾಗಿ ಮರದ ಒಂದು ದೊಡ್ಡ ಮರಗಳೇ ಒಂದು 10-15 ಮರ ಇದೆ, ಒಂದು 7-8 ಆಲದ ಮರ ಇದೆ, ನಮ್ ಹಿರಿಯರು ಉಳಿರುವಂತ ಮರಗಳು, ಅದು ರಾಗು ಸೊಪ್ಪು ತೆಗೆದು ಹಾಕ್ತಿವಿ. ಬದುಗಳಾಗೆ ಉಳ್ಕೊಂಡಿರೋ ಸರ್, ಬೇವಿನ ಗಿಡಗಳೆಲ್ಲ ಬದುನಾಗೆ ಇರೋದೆ. ಹೆಬ್ಬೆ ಹೂ ಇಂತ ಮೇಲೆ ಹಾಕೊಂಡಿದಿರಲ್ಲ? ಹೆಬ್ಬೆ ಹೂ ಸುಮಾರು ಮರ ಇದೆ, ಸಿಲ್ವರ್ ಓಕ್ ಅಂತಾರೆ, ಅವು ಸುಮಾರು ಮರ ಹಾಕಿದ್ವಿ. ಎಲ್ಲ ಬದುಗಳಾಗ ಹಾಕೊಂಡಿದ್ದೀವಿ ಸಪರೇಟ್, ಆದ್ರೆ ಏನು ಹಾಕಿಲ್ಲ, ಬದುಗಳಾಗಿರೋದ್ರಿಂದ ಅದು ಸುಮಾರು ಮೇವು ಬರ್ತದ. ಕೃಷಿ ಹೊಂಡ ಮಾಡ್ಕೊಂಡಿದೀರಾ? ಕೃಷಿ ಹೊಂಡ ನಮ್ ತಂದೆ ಹೆಸರದಲ್ಲಿ ಒಂದು ಮಾಡಿಸಿದ್ವಿ, ಓನ್ ಒಂದ್ 3 ಮಾಡಿಸ್ಕೊಂಡಿದ್ವಿ. ಅಂದ್ರೆ ಈ ನೀರು ನಿಮಗೆ ಸಾಕಾಗತ್ತೆ ವ್ಯವಸಾಯಕ್ಕೆ? ನಮ್ಗಿನ್ನು ನೀರು ಈಗ ಒಂದ್ 2 ಬೋರು 3-4 ಬೋರು ನಿಲ್ಸಾಕ್ಬೇಕಾಗುತ್ತೆ ಸರ್. ಮೊದಲು ಜಾಸ್ತಿ ಮಾಡಿದ್ವಿ, ನಮ್ ಪೀಳಿಗೆ 34 ಬೋರ್ ಮಾಡಿದ್ವಿ, ಈಗ ನಮ್ಗ್ ಬೇಕಾಗಿರೋದು ಒಂದ್ 4 ಬೋರ್ ಆದ್ರೆ ಸಾಕು ಸರ್, ಇನ್ನೆಲ್ಲ ಬಿಟ್ಬಿಡ್ಬೇಕಾಗ್ತದ. ಈಗ ನಮ್ ಕೆಸಿ ವ್ಯಾಲಿ ನೀರು ಬಂದ್ವಲ್ಲ, ಅದ್ರಲ್ಲಿ ಈ ಬಾರಿ ಮಳೆ ಜಾಸ್ತಿ ಆಯ್ತು, ತುಂಬಾ ನೀರು ಬಂದಿದೆ ಸರ್. ಕೃಷಿ ರಂಗದಲ್ಲಿ ಇದುವರೆಗೂ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಮೇಳದಲ್ಲಿ ಡಾಕ್ಟರ್ ದ್ವಾರಕನಾಥ್ ಅತ್ಯುತ್ತಮ ರೈತ ಪ್ರಶಸ್ತಿಗೆ ಪಾತ್ರರಾಗಿರುವ ಕೋಲಾರ ತಾಲೂಕಿನ ಅರಿನಾಗನಹಳ್ಳಿಯ ಮುನಿರೆಡ್ಡಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸರ್, ಎಬಿಎಆರ್ಕೆ ಕಾರ್ಡ್ ಮಾಡಿಸಕ್ಕೆ ಎಷ್ಟು ಹಣ ಕಟ್ಟಬೇಕಾಯ್ತದೆ? ಎ4 ಅಳತೆಯ ಪೇಪರ್ 10 ರೂಪಾಯಿ, ಪಿವಿಸಿ ಕಾರ್ಡ್ಗೆ 35 ರೂಪಾಯಿ ಕಟ್ಟಬೇಕು. ಸರ್, ಎಬಿಆರ್ಕೆ ಕಾರ್ಡ್ ಏನಂದ್ರು ಕಳೆದೋದ್ರೆ ಮತ್ತೆ ಹೊಸ ಕಾರ್ಡ್ ಮಾಡಿಸ್ಬೇಕಾ? ಏನೂ ಬೇಡ, ಒಂದ್ಸರಿ ನೋಂದಣಿ ಮಾಡಿದ್ರೆ ಸಾಕು, ಕಾರ್ಡ್ ಕಳೆದೋದ್ರೆ 20 ರೂಪಾಯಿ ಶುಲ್ಕ ಕಟ್ಟಿ ಮತ್ತೆ ಪಡಿಬಹುದು. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕರುನಾಡ ಜನತೆಯ ಆರೋಗ್ಯ ರಕ್ಷಕ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.